ಬರುತ್ತಲ್ಲ ಇಳುವರಿ, ಅದರಲ್ಲಿ 50% ಹೆಚ್ಚು ಕಡಿಮೆ ಪಲ್ಪ್ ಸಿಗುತ್ತೆ. ಅದನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ಗುಂಡಿನಲ್ಲಿ ಸ್ಟಾಕ್ ಮಾಡಿ ನೆಕ್ಸ್ಟ್ ಇಯರು ಮತ್ತೆ ಅದನ್ನು ಹಿಂದೆ ಆ ಥರ ತುಂಬಬೇಕು ಅಂತಲ್ಲ ಖಾಲಿ ಮಾಡಿ ಅದನ್ನು ಚೆಲ್ಲಿ ಆಮೇಲೆ ಮತ್ತೆ ತಿರುಗಾ ಪ್ರತಿ ವರ್ಷ ಪಲ್ಪ್ ಮಾಡ್ತಾಯಿದ್ರು. ಈ ಪಲ್ಪ್ನ ಬಳಸ್ಕೊಂಡು ಉತ್ತಮವಾದ ಕಾಂಪೋಸ್ಟ್ ಬಯೋ ಅಗ್ರೋ ಅಂತ ಜೀವಾಣು ಸಂಯುಕ್ತವಾದ ಅಣುಜೀವಿ ಗೊಬ್ಬರಗಳನ್ನ ಎಲ್ಲ ಸೇರಿಸಿ ಒಂದು ಅತ್ಯುತ್ತಮ ಕಾಂಪೋಸ್ಟ್ ಮಾಡೋ ವಿಧಾನವೇ ಮಲೆನಾಡು ಕಾಂಪೋಸ್ಟ್. ಈ ಕಾಂಪೋಸ್ಟ್ ಮಾಡೋಕ್ಕೆ ನಾವು ಬಳಕೆ ಮಾಡುವಂಥ ವಸ್ತುಗಳೇನಪ್ಪ ಅಂದರೆ ಪ್ರಧಾನವಾಗಿ ಕಾಫಿ ಸಿಪ್ಪೆ, ಕಾಫಿ ತೋಟದಲ್ಲಿ ಉತ್ಪತ್ತಿಯಾಗುವ ಶೇಡ್ ರೆಗ್ಯುಲೇಷನ್ ಮಾಡೋದ್ರಿಂದ ಬರುವಂಥ ಸೊಪ್ಪು ತರಗು, ಆಮೇಲೆ ತೋಟದ ಅಂಚಿನಲ್ಲಿ ಏನಾದರೂ ಬೆಳೆಸಿದರೆ ಹಸಿರೆಳೆ ಗೊಬ್ಬರ, ಈ ಥರ ಹಸಿರೆಳೆ ಸೊಪ್ಪನ್ನ ಬಳಕೆ ಮಾಡಿಕೊಂಡು ಅದಕ್ಕೆ ನಿಮ್ಮಲ್ಲೇ ಜನರೇಟ್ ಆದಂಥ ಸಗಣಿ ಗೊಬ್ಬರ ತಗೊಳ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಕಾಡು ಮಣ್ಣು ಕೂಡ ನಾವು ಹಾಕಿ ಇಷ್ಟು ತ್ಯಾಜ್ಯಗಳು ಬಳಸ್ತೀವಿ. ಇವು ಸಿಗ್ತವೆ. ಇನ್ನು ಹೊರಗಡೆಯಿಂದ ನಾವು ತಗೊಂಡು ಮಾಡೋದು ಅಂತಂದರೆ 4% ಬೆಲ್ಲದ ನೀರು ತಯಾರು ಮಾಡಿ ಒಂದು ಲೇಯರ್ಗೆ ಸುಮಾರು 2-3 ಬಕೆಟ್ಸ್ ಸಗಣಿ ಗೊಬ್ಬರದ ಮೇಲೆ ಹಾಕ್ಸ್ತೀವಿ. ಇದರಿಂದ ಏನಾಗುತ್ತೆ, ಸಗಣಿನಲ್ಲಿ ಇರುವಂತ ಅಣುಜೀವಿ ಪ್ರಚೋದನೆಗೊಂಡು ಉತ್ಪತ್ತಿ ಜಾಸ್ತಿಯಾಗಿ ಅವೇ ಡಿಕಂಪೋಸಿಂಗ್ ಕಲ್ಚರ್ ಆಗಿ ಪರಿವರ್ತನೆ ಒಂದು ಏನು ನಾವು ರಾಶಿ ಮಾಡಿರ್ತೀವಲ್ಲ ಅದರ ಮೇಲೆ ಅದರದ್ದು ಆಕ್ಷನ್ ತಗೊಂಡು ಅವೆಲ್ಲ ಡಿಕಂಪೋಸ್ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಈ ಅವಕಾಶ ನಾವು ಕಾಫಿ ಬೆಳೆಗಾರರಿಗೆ ಯಾಕೆ ತಿಳಿಸ್ಕೊಡ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸುಮಾರು 1999 ಈ ಡೆಮಾನ್ಸ್ಟ್ರೇಷನ್ಸ್ ನ ಮಾಡ್ತಾ ಇದ್ದೀವಿ. ಲಾರ್ಜ್ ಸ್ಕೇಲ್ ಅಲ್ಲಿ ಕೊಡಗಿನಲ್ಲೂ ಕೂಡ ಮಾಡಿದ್ವಿ. ಆ ತರ ಕೊಡಗಿನ ರೈತರಲ್ಲಿ ಮಾಡಿದ್ದು ಅಂತಂದ್ರೆ ಒಂದು ಉದಾಹರಣೆ ಬೋಸ್ ಮಂದಣ್ಣ ಅವರ ತೋಟದಲ್ಲಿ ಮಾಡಿದ್ವಿ, ಮತ್ತೆ ಸ್ಯಾಂಡಲ್ವುಡ್ ಎಸ್ಟೇಟ್ ಸುಂಟಿಕೊಪ್ಪ ಇಲ್ಲಿ ಮಾಡಿ ಅವರು ಬಹಳ ಉಪಯೋಗ ಆಗುತ್ತೆ ಅಂತಂದಾಗ ಇದನ್ನ ಇತರೆ ಕೊಡಗು ಜಿಲ್ಲೆಯ ರೈತರಿಗೆ ಎಕ್ಸ್ಟೆಂಡ್ ಮಾಡೋಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ. ಡಾಕ್ಟರ್, ಈಗ ಹೇಳಿ, ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಹೇಗೆ ಹೇಗೆ ಅವುಗಳನ್ನು ಉಪಯೋಗಿಸ್ಕೊಳ್ಬೇಕು ಗೊಬ್ಬರ ಮಾಡ್ಕೊಳ್ಳಿಕ್ಕೆ, ಅದನ್ನು ತೆಗಿಬೇಕಾ ಅಥವಾ ಮಣ್ಣಿನ ಮೇಲ್ಗಡೆ ಒಂದು ಗುಡ್ಡೆ ಹಾಕಿ ಪದ್ರ ಪದ್ರವಾಗಿ ಹೇಗೆ ಹೇಗೆ ಹಾಕಬೇಕು, ಏನೇನು ಎಲ್ಲೆಲ್ಲಿ ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ, ಮತ್ತೆ ಅದನ್ನೇನು ಮುಚ್ಚಬೇಕಾ ಅಥವಾ ಹಾಗೆ ಇಡಬೇಕಾ, ಈ ವಿಷಯದ ಬಗ್ಗೆ ಗಮನ ಸೆಳೀರಿ. ಈಗ ಪ್ರಥಮವಾಗಿ ನಾವು ಜಾಸ್ತಿ ಬಳಸೋದು ಕಾಫಿ ಸಿಪ್ಪೆ. ಅದನ್ನ ಒಂದು 6 ಅಗಲ, 1.25 ಉದ್ದದ ರಾಶಿ ಮಾಡಕ್ಕೆ ನೋಡ್ತೀವಿ. ಇದು ಕಾಂಪೋಸ್ಟ್ ಮಾಡಲಿಕ್ಕೆ ಗುಂಡಿ ಏನು ತೆಗೆಯೋದು ಬೇಕಾಗಿಲ್ಲ. ತೋಟದಲ್ಲಿ ನಾವು ದಾರಿ ಅಂತ ಮಾಡಿರ್ತೀವಲ್ಲ, ಮಧ್ಯಾಹ್ನದ ಬಿಸಿಲು ಬೀಳ್ದಿರಂತ ಮತ್ತು ಜೋಗು ಪ್ರದೇಶವಲ್ಲದ್ದು ಅಥವಾ ಅದರ ಮೂಲಕ ನೀರು ಹರಿದೋಗದೇ ಇರೋಂಥ ಜಾಗನ ಆಯ್ಕೆ ಮಾಡಿಕೊಂಡು ಮರದ ನೆರಳಲ್ಲಿ ಅಥವಾ ಒಂದು ಮರದ ಬುಡದಲ್ಲಿ ಇದನ್ನು ಮಾಡಿದರೆ ಭಾಳ ಯಶಸ್ವಿಯಾಗಿ ಮಾಡ್ಬೋದು. ಯಾವ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಇದು, ಮಧ್ಯಾಹ್ನದ ಬಿಸಿಲು ಮಾತ್ರ ಬೀಳ್ದಂಗಿದ್ರೆ ಸಾಕು. ಫಸ್ಟು ಆ ಥರ ಒಂದು 6 ಜಾಗನ ಕ್ಲೀನ್ ಮಾಡ್ಕೋಬೇಕು. ಈ ಕಾಂಪೋಸ್ಟ್ಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ಹತ್ತಿರದಲ್ಲಿ ಸ್ಟಾಕ್ ಮಾಡ್ಕೋಬೇಕು. ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ, ಅಂಥ ರೈತರು ಪರ್ಚೇಸ್ ಮಾಡೋಂಥ ಪ್ರದೇಶಕ್ಕೆ ಎಲ್ಲ ಬದು ತೊಗೊಂಡು ಬಂದು ಸ್ಟಾಕ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಕೆಲವರೆಲ್ಲ ಹೇಳ್ತಾರೆ, ಎಷ್ಟು ಕೆಜಿ ಸಿಪ್ಪೆಗೆ ಎಷ್ಟು ಕೆಜಿ ಸಗಡಿ ಹಾಕ್ಬೇಕು ಹಾಗೆ ಗೊತ್ತಾ ಇದೆ. ನಿಮ್ಮಲ್ಲಿ ಏನು ಸಿಗ್ತದೋ ಅದನ್ನೇ ಬಳಕೆ ಮಾಡಿಕೊಂಡು ಅದು ತೂಕ ಮಾಡಿ ಕಾಂಪೋಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹೆಚ್ಚಾಗಿ ಸಿಪ್ಪೆ ಸಿಗ್ತದೆ, ಅದನ್ನು ಸ್ವಲ್ಪ ಹೆಚ್ಚಾಕ್ತೀರಿ. ಅದರ ಮೇಲೆ ಸಿಪ್ಪೆ ಮೇಲೆ ಸೊಪ್ಪು ಹಾಕ್ಸ್ತೀವಿ, ಸೊಪ್ಪು ಅಥವಾ ದರ್ಗು, ಹಸಿರು ಸೊಪ್ಪು ಇದ್ರೆ ಹಸಿರು ಸೊಪ್ಪು, ಇಲ್ಲಾಂದ್ರೆ ಅದರ ಮೇಲೆ ದರ್ಗು ಉದುರಿರ್ತದಲ್ಲ ತೋಟದಲ್ಲೇ ಸಿಗ್ತದೆ, ಅದನ್ನೇ ಬಳಕೆ ಮಾಡ್ತೀವಿ. ಅದರ ಮೇಲೆ ಸಗಣಿ ಗೊಬ್ಬರ ಒಂದು ಲೇಯರ್ ಒಂದು 4 ಎತ್ತರ ಆಗೋಕ್ಕೆ ಅಥವಾ ಹೆಚ್ಚು ಕಡಿಮೆ ಒಂದು 100 ಒಂದು ಲೇಯರ್ಗೆ ಅಂದಾಜು ಅಷ್ಟೇ, ಅದನ್ನ ಆ ಥರ ಬಳಕೆ ಮಾಡ್ಕೋಬೋದು. ಅದರ ಮೇಲೆ ಬೆಲ್ಲದ ನೀರು ಸ್ವಲ್ಪ ಹಾಕ್ಸ್ತೀವಿ, ಎಲ್ಲ ಕಡೆಗೂ ಅದನ್ನ ಚೆಲ್ಲೋ ಹಾಗೆ ಕ್ಲೀನಾಗಿ ಲೇಯರ್ ಮೇಲೆ ಕವರ್ ಮಾಡಂಗೆ ಹಾಕೋದು. ಅದಾದ್ಮೇಲೆ ಒಂದು ಸ್ವಲ್ಪ 1 ಕಾಡು ಮಣ್ಣು, ನಿಮ್ಮ ತೋಟದಲ್ಲೇ ಸಿಗೋಂಥ ಒಳ್ಳೆ ಫಲವತ್ತಾದ ಕಾಡು ಮಣ್ಣು ಇರ್ತದೆ ನಿಮ್ಮ ಭಾಗದಲ್ಲಿ ಗೊತ್ತಾಗುತ್ತೆ, ಅದ್ರ 1 ಅದ್ರ ಮೇಲೆ ಹಾಕಿದರೆ ಸಾಕು. ಇಲ್ಲಿಗೆ ಒಂದು ಹಂತ ಮುಗಿತೈತೆ. ಇದೇ ರೀತಿ ಮತ್ತೆ ರಿಪೀಟ್ ಮಾಡೋದು, ಮತ್ತೆ ತಿರ್ಗಾ ಕಾಫಿ ಸಿಪ್ಪೆ, ಸಿಪ್ಪೆ ಮೇಲೆ ದರಗು ಅಥವಾ ಸೊಪ್ಪು, ಅದರ ಮೇಲೆ ಸಗಣಿ ಗೊಬ್ಬರ, ಅದಾದ್ಮೇಲೆ ಒಂದಷ್ಟು ಮಣ್ಣು, ಅದಾದ್ಮೇಲೆ 4% ಬೆಲ್ಲದ ನೀರು ಒಂದು 2 ಬಕೆಟ್ ಒಂದು ಲೇಯರ್ಗೆ ಹಾಕಬೇಕು. ಹೀಗೆ ಇದನ್ನು ರಿಪೀಟ್ ಮಾಡಿ ಒಂದು ಇಳೆ ಮಟ್ಟ ಬರೋ ಅಷ್ಟೇ ತನಕ ಲೇಯರ್ಸ್ನ ಹಾಕೋದು. ಲಾಸ್ಟ್ ಲೇಯರ್ಗೆ ಸ್ವಲ್ಪ ದಟ್ಟವಾಗಿ ಇದು ಮಾಡಿಬಿಟ್ಟು ಹಾಗೆ ಓಪನ್ ಮಾಡಿಟ್ರು ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಕೆಲವರೆಲ್ಲ ಏನು ಮಾಡ್ತಾರೆ, ಕಾಡು ಮಣ್ಣಿದ್ರೆ ಮುಚ್ಚುತ್ತಾರೆ. ಮುಚ್ಕೊಂಡಾದ್ಮೇಲೆ 1 10 ಏನು ಕೆಲಸ ಇರೋದಿಲ್ಲ. 10 ಒಂದ್ಸಲ ಮಧ್ಯಭಾಗದಲ್ಲಿ 25 ಉದ್ದ ಇದೆ ರಾಶಿ ಅಂತಂದರೆ 4.5-5 ಎತ್ತರ ಬಂದಿರ್ತದೆ ಎದೆ ಮಟ್ಟ ಅಂತಂದರೆ. ಎತ್ತರ ಬಂದಾಗ ಮಧ್ಯದಲ್ಲಿ ಸ್ವಲ್ಪ ಬಗೆದು ವಾರಕ್ಕೆ ಒಮ್ಮೆ ಅಥವಾ 7-10 ಮಧ್ಯದ ಒಂದ್ಸಲ ನೀರು ಕೊಡಬೇಕು ಅದಕ್ಕೆ. ಯಾಕೆಂದರೆ ಈ ಸಿಪ್ಪೆ ಆರ್ಗ್ಯಾನಿಕ್ ಯಾವುದಾದ್ರೂ ಸಾವಯವ ಪದಾರ್ಥ ಕೊಳಿಬೇಕಾದ್ರೆ ಬೇಕಾಗುತ್ತೆ. ಯಾಕಂದರೆ ಹೀಟ್ ಜನರೇಟ್ ಆಗುತ್ತೆ, ಡಿಕಂಪೋಸ್ ಆಗಬೇಕಾದ್ರೆ ಜನರೇಟ್ ಆಗಿದ್ದಂಥ 20 ಡಿಗ್ರಿ ಮೇಲ್ಪಟ್ಟು ಅದು ಆಗ್ಬಿಡ್ತು ಅಂತಂದರೆ ಅಣುಜೀವಿಗಳು ಅಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗೋಕ್ಕಾಗದ್ರೆ ನಿಧಾನ ಆಗುತ್ತೆ ಕೊಳೆಯೋದು. ಅದಕ್ಕೆ ನೀರು ಕೊಟ್ಬಿಟ್ರೆ ಏನಾಗುತ್ತೆ, ಅವಾಗ ಟೆಂಪ್ರೇಚರು 50 ಸೆಂಟಿಗ್ರೇಡ್ಗಿಂತ ಕಡಿಮೆ ಆಗಿಬಿಡುತ್ತೆ, ಮತ್ತು ಅಣುಜೀವಿಗಳು ಆಕ್ಷನ್ ಜಾಸ್ತಿ ಫಾಸ್ಟಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಒಂದು ತಿಂಗಳ ತನಕ ಹಿಂಗೆ ಮಾಡಿ ಆದಮೇಲೆ 30ನೇ ದಿವಸ ಒಂದು ಸಲ ಅದನ್ನು ಟರ್ನ್ ಮಾಡಬೇಕು. ಟರ್ನ್ ಮಾಡೋದ್ರಿಂದ ಏನಾಗುತ್ತೆ, ಸಗಣಿ ಗೊಬ್ಬರದಲ್ಲಿ ಅಣುಜೀವಿಗಳು ಏನು ಅಭಿವೃದ್ಧಿ ಆಗ್ತದಲ್ಲ, ಕಾಂಪೋಸ್ಟಿಂಗ್ ಕಲ್ಚರ್ ಏನಿದ್ದಲ್ಲ ಎಲ್ಲ ಕಡೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದ್ಸಲ ಆ ಥರ ಮಾಡಬೇಕು, ಮತ್ತೆ ತಿರ್ಗಾ ಹಾಗೆ 10 ದಿವಸಕ್ಕೆ ಒಳಗಡೆ ವಾರದಲ್ಲಿ ಒಂದು ದಿವಸ ಬಿಸಿಲು ನೋಡಿಕೊಂಡು ಮಾಡ್ಬೋದು. ಅದೇ ಥರ 10 ದಿವಸಕ್ಕೊಮ್ಮೆ ಒಂದು 200 ಲೀಟರ್ 3 ಅಡಿಗೆ ಒಂದ್ಸಲ ಒಂದ್ ಕಡೆ ಬಗೆದು ಅದರಲ್ಲಿ ನೀರು ಪೂರ್ತಿ ಹೋಗಂಗೆ ಬಿಡಬೇಕು. ಪೈಪಿಂದನೂ ಬಿಡ್ಬೋದು, ಬಟ್ ಒಯ್ಯಬೇಕು, ಸ್ಪ್ರೇ ಮಾಡೋದಲ್ಲ. ಒಳಗಡೆ ನೀರು ಇಳಿದು ಹೋಗ್ಬೇಕು, ಸೊ ದಟ್ ಅಲ್ಲಿ ಏನು ಉಷ್ಣಾಂಶ ಅಭಿವೃದ್ಧಿ ಆಗಿರುತ್ತಲ್ಲ ಆ ಉಷ್ಣಾಂಶ ಕಡಿಮೆ ಆಗ್ತದೆ. ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಸೂಕ್ಷ್ಮಾಣುಜೀವಿಗಳ ಕ್ರಿಯೆಗೆ ಸಹಕಾರಿಯಾಗುತ್ತೆ. ಆ ಉದ್ದೇಶದಿಂದ ಅದು ನಾವು ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು. ಮತ್ತೆ 60ನೇ ದಿವಸ ಯಾವ ಥರ ನಮಗೆ ಕಾಂಪೋಸ್ಟ್ ಬೇಕೋ ಅದಕ್ಕೆ ಬೇಕಾದಂಥ ಅಣುಜೀವಿಗಳನ್ನ ಮಿಕ್ಸ್ ಮಾಡಬೇಕಾಗ್ತದೆ. ಸಾರಜನಕಕ್ಕೆ ಅಜಿಟೋಬ್ಯಾಕ್ಟರ್ ಸಜೆಸ್ಟ್ ಮಾಡ್ತೀವಿ, ಅದೇ ಥರ PSB ಫಾಸ್ಪೇಟ್ ಸಾಲುಬಲ್ ಬ್ಯಾಕ್ಟೀರಿಯಾ ಅಂತ ಸಿಗ್ತದೆ, ಅದು ಕೂಡ ಸಜೆಸ್ಟ್ ಮಾಡ್ತೀವಿ. ಮೆಣಸು ತೋಟದಲ್ಲಿ ಜಾಸ್ತಿ ಕೊಳೆ ರೋಗ ಅಂತದ್ದು ಏನಾದ್ರು ಇತ್ತು ಅಂದರೆ ಟ್ರೈಕೋಡರ್ಮ ವಿರಿಡೆ ಅಥವಾ ಅರ್ಜೇನಿಯಂ ಯಾವುದಾದ್ರು ಒಂದನ್ನು ಮಿಕ್ಸ್ ಮಾಡಲಿಕ್ಕೆ ಹೇಳ್ತೀವಿ. ಇದಲ್ಲದೇ ಇದ್ದರೆ ಈಗ ಮೈಕ್ರೋಬಿಯಲ್ ಕನ್ಸಾರ್ಷಿ ಅಂತ ಬಂದಿದೆ, ಜೀವಾಣು ಸಂಯುಕ್ತ ಅಂತ ಅಭಿವೃದ್ಧಿಪಡಿಸಿದ್ದಾರೆ, ಅದು ನಮ್ಮ GKVK ನಲ್ಲೂ ಸಿಗ್ತದೆ, ಸೂಕ್ಷ್ಮಾಣುಜೀವಿ ವಿಭಾಗದಲ್ಲಿ ಸಿಗ್ತದೆ, ಮತ್ತು IHR ಅಲ್ಲೂ ಸಿಗ್ತದೆ. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲದಲ್ಲಿ ಕೂಡ ಅದನ್ನು ಮಾರಾಟ ಮಾಡ್ತಿದ್ದಾರೆ. GKVK ನಲ್ಲಿ 80 ರೂಪಾಯಿ 1 kg ಮಾರಾಟ ಮಾಡ್ತಾರೆ. ಅಜಿಟೋಬ್ಯಾಕ್ಟರು, ಫಾಸ್ಫೋಬ್ಯಾಕ್ಟರು ಮತ್ತು ಟ್ರೈಕೋಡರ್ಮ ವಿರಿಡೆ ಇವು 1 ಟನ್ಗೆ 1 kg ಅಣುಜೀವಿ ಗೊಬ್ಬರಗಳನ್ನ ಆ್ಯಡ್ ಮಾಡಬೇಕು. ಜೀವಾಣು ಸಂಯುಕ್ತ ಆ್ಯಡ್ ಮಾಡೋದಾದರೆ ಅವಾಗ ನೀವು 1-2 ಅಥವಾ 3 kg 1 ಟನ್ನಿಗೆ ಸೇರಿಸಿದರೆ ಅವು ತುಂಬ ಅಭಿವೃದ್ಧಿ ಆಗ್ತವೆ. ಮೊದಲು 60ನೇ ದಿವಸ ರಾಶಿ ಮೇಲೆ ಏನೇನು ಅಣುಜೀವಿ ಗೊಬ್ಬರಗಳು ನಮ್ಮ ಹತ್ರ ಸಿಗ್ತದೆ ಅದನ್ನು ಎಲ್ಲ ಹಾಕೋದು, ಆಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಮಿಕ್ಸ್ ಮಾಡಿದಾದಮೇಲೆ 30 ದಿವಸಕ್ಕೆ ಅದು ಪ್ರಾರಂಭದಲ್ಲಿ 5 ಅಡಿ ಎತ್ತರ ಇದ್ದಿದ್ದು ಹೆಚ್ಚು ಕಡಿಮೆ 2 ಅಡಿ 2.5 ಅಡಿ ಎತ್ತರಕ್ಕೆ ಆಗ್ಬಿಡುತ್ತೆ. ಒಳ್ಳೆ ಗೊಬ್ಬರ, ಒಂಥರ ಟೀ ಮಾಡಿದ್ಮೇಲೆ ಹೇಗಿರ್ತದೋ ಆ ಥರ ಅತ್ಯುತ್ತಮ ಗೊಬ್ಬರ ಅತೀ ಕಡಿಮೆ ಖರ್ಚಲ್ಲೇ ನೀವು ನಿಮ್ಮ ತೋಟದಲ್ಲಿ ತಯಾರಿಸ್ಕೊಳ್ಬೋದು. ಇದು ಮಲೆನಾಡು ಕಾಂಪೋಸ್ಟ್ ಮಾಡುವ ವಿಧಾನ. ಒಟ್ಟು ಎಷ್ಟು ದಿನ ಬೇಕಾಗ್ತದೆ ಅಂತ ಹೇಳ್ತೀರಿ? ಮುಂದಿನ 90 ದಿವಸದಲ್ಲಿ ಗೊಬ್ಬರ ಬೇಕಾದರೆ ಯು ಹ್ಯಾವ್ ಟು ಪ್ಲಾನ್ ಟುಡೇ. ಅರ್ಜೆಂಟ್ ಇತ್ತು ಅಂತಂದರೆ 20-25 ದಿವಸಕ್ಕೆ ಟರ್ನಿಂಗ್ ಕೊಟ್ಟರೆ 75-80 ದಿವಸದೊಳಗೆ ಮಾಡ್ಕೊಬಿಡ್ಬೋದು. ಟರ್ನಿಂಗ್ ಮೋಸ್ಟ್ ಇಂಪಾರ್ಟೆಂಟ್, ಅದು ಏನು ಕಲಸೋದಿರ್ತದಲ್ಲ ಕಡಿದು ಅದನ್ನು ಮಿಕ್ಸ್ ಮಾಡೋದು ಭಾಳ ಇಂಪಾರ್ಟೆಂಟು. 90 ದಿವಸದೊಳಗಡೆ ಅತ್ಯುತ್ತಮವಾದ ಗೊಬ್ಬರ ಆಗುತ್ತೆ. ಕಾಫಿ ಪಲ್ಪಿಂಗ್ ಮಾಡೋ ಸಂದರ್ಭದಲ್ಲಿ ಸಿಗೋ ಸಿಪ್ಪೆ ಇದೆಯಲ್ಲ, ಜೊತೆಗೆ ಅದು ರಸ ಹೊರಗಡೆ ಬರುತ್ತಲ್ಲ ಮಿಸ್ಲೇಜು, ಅದನ್ನು ಉಪಯೋಗಿಸ್ಕೊಳ್ಬೋದಾ ಕಾಫಿ ಸಿಪ್ಪೆ ಜೊತೆಗೆ? ನಿಮ್ಮ ತೋಟದಲ್ಲಿ ಕಾಫಿ ಪಲ್ಪ್ ಮಾಡೋದ್ರಿಂದ ಏನೇನು ವೇಸ್ಟ್ ಸಿಗ್ತೋ ಅದೆಲ್ಲದನ್ನು ಬಳಸ್ಬೋದು. ಇನ್ನು ಕಾಫಿ ಸಿಪ್ಪೆ ಜೊತೆಗೆ ಅಥವಾ ಮಿಸ್ಲೇಜ್ ಜೊತೆಗೆ ಸುಣ್ಣವನ್ನು ಹಾಕೋಬೇಕು ಅಂತ ಹೇಳ್ತಾರೆ ಕಾಂಪೋಸ್ಟ್ ಮಾಡಲಿಕ್ಕೆ, ಇಲ್ಲಿ ತಾವು ಸುಣ್ಣವನ್ನು ಬಳಸ್ಬೋದು ಅಂತ ಹೇಳ್ತೀರಾ ಅಥವಾ ಬೇಡ ಅಂತ ಹೇಳ್ತೀರಾ? ಸುಣ್ಣ ಹಾಕಿ ನಾವು ಮಾಡಿಸ್ತಾ ಇಲ್ಲ, ಹಾಕೋದೇನು ಬೇಕಾಗಿಲ್ಲ, ಯಾಕಂದರೆ ಆ ಕ್ರಿಯೆ ಮಾಡೋದು ಸೂಕ್ಷ್ಮಾಣುಜೀವಿಗಳು. ಸೂಕ್ಷ್ಮಾಣುಜೀವಿಗಳು ಕಾಂಪೋಸ್ಟ್ನ ಡಿಕಂಪೋಸ್ ಮಾಡೋದು. ಸೊ ಆ ದೃಷ್ಟಿಯಿಂದ ನಮಗೆ ಸಗಣಿ ಗೊಬ್ಬರದಲ್ಲಿ ಬೇಕಾದಷ್ಟು ಅಣುಜೀವಿ ಇರ್ತದೆ. ಜನ ಗಮನಿಸಲಿ, ಸುಮ್ಮನೆ ಕಾಫಿ ಸಿಪ್ಪೆಯನ್ನು ಎಲ್ಲೋ ಎಸೆಯೋದು ಅಥವಾ ಎಲ್ಲೋ ಗುಡ್ಡೆ ಹಾಕೋದು ಏನೋ ಮಾಡೋದಕ್ಕಿಂತ ಅದನ್ನು ಒಂದು ಕ್ರಮವರಿತು ಮಾಡಿದರೆ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತು ಸತ್ವಾಂಶಗಳು ಚೆನ್ನಾಗಿ ಬೆಳಗ್ಗೆ ಲಭಿಸಲಿಕ್ಕೆ ಪ್ರಯೋಜನ ಆಗುತ್ತೆ. ಸುಮ್ಮನೆ ಒಂದು ಗುಂಡಿಯಲ್ಲಿ ಹಾಕಿ ಆಮೇಲೆ ಅದನ್ನು ಎತ್ತಿ ಬೆಳಗ್ಗೆ ಬಳಸೋದಿದೆ, ಅದಕ್ಕಿಂತ ಇದು ಸತ್ವಭರಿತ ಕಾಂಪೋಸ್ಟು ಅಲ್ವಾ? ಹೌದು. ಮತ್ತೆ ರಾಕ್ ಫಾಸ್ಪೇಟ್ ಯಾರು ರೈತರು ಕಾಫಿ ತೋಟಕ್ಕೆ ಬಳಕೆ ಮಾಡ್ತಾರಲ್ಲ ಅಂಥವರು ನೇರವಾಗಿ ತೋಟಕ್ಕೆ ಹಾಕೋಕ್ಕಿಂತ ಈ ಕಾಂಪೋಸ್ಟ್ ಮೂಲಕ ಹಾಕಿ ಒಂದೊಂದು ಲೇಯರ್ಗೆ 1 ಅಥವಾ 2 ಮೂಟೆ ರಾಕ್ ಫಾಸ್ಪೇಟ್ ಹಾಕೋದ್ರಿಂದ ಏನಾಗುತ್ತೆ, ಅದು ಕೂಡ ಬೆಳೆಗೆ ಸಿಗುವಂಥ ರೂಪಕ್ಕೆ ಪರಿವರ್ತನೆ ಹೊಂದಿ ಗೊಬ್ಬರ ಹಾಕಿದ ತಕ್ಷಣ ಅದು ಬೆಳೆಗೆ ಒದಗುವ ಹಾಗೆ ಆಗುತ್ತೆ. ಆ ಥರ ರಾಕ್ ಫಾಸ್ಪೇಟ್ ಬಳಸೋರು 1 ಟನ್ ಬಳಸ್ತಾ ಇದ್ರೆ ಕಾಂಪೋಸ್ಟ್ ಸಿಪ್ಪೆನಲ್ಲಿ ಎಷ್ಟು ಬಳಸಿರ್ತಾರೋ ಮುಂದೆ ಹಾಕಬೇಕಾದಾಗ ಅಷ್ಟು ಕಡಿಮೆ ಮಾಡ್ಕೋಬೋದು ಅವರು. ಆಮೇಲೆ ಈಗ ಒಂದು ಸಂಶೋಧನೆ ಪ್ರಕಾರ ಈ ಕೊಡಗಿನ ಭಾಗದಲ್ಲಿ ಏನು ಕಾಫಿ ಬೆಳೆಗಾರರಿದ್ದಾರಲ್ಲ, ಈ ರಾಕ್ ಫಾಸ್ಪೇಟು ಬಳಕೆ ಮಾಡಿ ಮಾಡಿ ಮಾಡಿ ಬೇಕಾದಷ್ಟು ಆಲ್ರೆಡಿ ತೋಟದಲ್ಲಿ ಇದೆ ಅಂತ ಸಂಶೋಧನೆ ಹೇಳುತ್ತೆ. ಈಗ ಗೊಬ್ಬರ ಹಾಕೋ ಬದಲು ಅಣುಜೀವಿ ಸಂಯುಕ್ತಗಳು ಈ ಕಾಂಪೋಸ್ಟ್ ಮೂಲಕ ಕೊಡೋದ್ರಿಂದ ತೋಟದಲ್ಲಿ ಇರುವಂಥ ರಂಜಕ ಅಂಶನ ಕರಗಿಸಿ ಬೆಳೆಗೆ ಸಿಗುವಂಥ ರೂಪಕ್ಕೆ ಪರಿವರ್ತನೆ ಹೊಂದಿಸಿ ಒದಗಿಸುತ್ತೆ. ಆ ದೃಷ್ಟಿಯಿಂದ ರಂಜಕದ ಗೊಬ್ಬರದ ಪ್ರಮಾಣ ಅಷ್ಟು ಉಳಿತಾಯ ಮಾಡ್ಕೋಬೋದು. ಈ ಬರೀ ಅಣುಜೀವಿ ಗೊಬ್ಬರಗಳೇ ಇದರ ಮೂಲಕ ಹಾಕಿದರೆ ಅದು ಕೂಡ ಸಪ್ಲಿಮೆಂಟು ಇರೋದನ್ನೇ ಕರಗಿಸಿ ಅಲ್ಲಿ ಬೆಳೆ ಕೊಡ್ತಾ ಇರ್ತದೆ. ನಾವು ಹೇಗೆ ರುಚಿಕರವಾದ ಅಡುಗೆನ ಮಾಡಿಕೊಂಡು ಸವಿತೀವೋ ಹಾಗೆ ಮಣ್ಣಿಗೂ ಸತ್ವಭರಿತ ಕಾಂಪೋಸ್ಟನ್ನು ಪೂರೈಕೆ ಮಾಡಿದರೆ ಬೆಳೆಗಳು ಹಿತವಾಗಿ ಬೆಳೀತವೆ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಕೊಡುವ ಅಗತ್ಯ ಇಲ್ಲ, ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಲೆನಾಡು ಕಾಂಪೋಸ್ಟ್ ವಿಧಾನದ ಸಾರಾಂಶ ನಮಗೆ ತಿಳಿಸ್ತು ಅಂತ ಅಂದ್ಕೊಂಡು ನಾವು ಭಾವಿಸ್ಕೊಳ್ತೀವಿ. ರೈತರು ತಮ್ಮಲ್ಲೇ ಸಿಗುವ ನಾನಾ ರೀತಿಯ ತ್ಯಾಜ್ಯವನ್ನು ಈ ರೀತಿ ಉಪಯೋಗಿಸ್ಕೊಂಡ್ರೆ ಪ್ರಯೋಜನವೇ. ಬೇರೆ ಬೇರೆ ರೀತಿಯಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಕೊಳ್ಳೋದಿದೆ, ಜಪಾನ್ ಪದ್ಧತಿ, ಇನ್ನು ಎರೆಹುಳುಗಳನ್ನು ಬಿಟ್ಟು ಎರೆಗೊಬ್ಬರವನ್ನು ತಯಾರಿಸಿ ಆ ಮೂಲಕ ಕೊಡೋದು. ಹೀಗೆ ತಾವು ಅವುಗಳನ್ನು ಮುಂದಿಟ್ಕೊಂಡು ಹೋಲಿಕೆ ಮಾಡಿ ನೋಡಿದರೆ ಮಲೆನಾಡು ಕಾಂಪೋಸ್ಟ್ ಪದ್ಧತಿ ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದಕ್ಕಿಂತ ಅಥವಾ ಸಾಧಾರಣ ಗೊಬ್ಬರ ಮಾಡ್ಕೊಳ್ಳೋದಕ್ಕಿಂತ ಅಥವಾ ಜಪಾನ್ ಪದ್ಧತಿಯಲ್ಲಿ ಗೊಬ್ಬರ ಮಾಡ್ಕೊಳ್ಳೋದಕ್ಕಿಂತ ಹೇಗೆ ಭಿನ್ನವಾಗಿದೆ, ಹೇಗೆ ಉಪಯುಕ್ತ ಅಂತ ಹೇಳ್ತೀರಿ? ಈಗ ಜಪಾನ್ ಮಾದರಿ ಕಾಂಪೋಸ್ಟ್ ಅಂದರೆ ಅವರು ಬಂಡೆಗಳು ಮಾಡಿ ಒಂದು ತೊಟ್ಟಿ ಥರ ತಯಾರು ಮಾಡಬೇಕಾಗ್ತದೆ. ಇನ್ನು ಮಾಮೂಲಿ ತಿಪ್ಪೆ ಪದ್ಧತಿ ಅಂದರೆ ಗುಂಡಿಗಳು ಮಾಡಿಕೊಂಡು ಅದರಲ್ಲಿ ರಾಶಿ ರಾಶಿ ಮಾಡಿಕೊಂಡು ಮಾಡ್ತಾರೆ. ಈ ಜಪಾನ್ ಮಾದರಿಯಲ್ಲಾದರೆ ಈ ಏರೋಬಿಕ್ ಕಂಡೀಷನ್ ಕ್ರಿಯೇಟ್ ಆಗ್ತದೆ, ಮತ್ತು ಈ ಗುಂಡಿನಲ್ಲಿ ಮಾಡಿದರೆ ಅನರೋಬಿಕ್ ಕಂಡೀಷನ್ ಅಂದರೆ ಆಕ್ಸಿಜನ್ ಇಲ್ಲದೇ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ. ಆದರೆ ಈಗ ಕಾಫಿ ತೋಟದಲ್ಲಿ ಜಪಾನ್ ಮಾದರಿ ಕಾಂಪೋಸ್ಟ್ ಮಾಡಿದರೆ ಈಗ ಒಂದು 100 ಎಕರೆ ತೋಟ ಇದೆ ಅಂತಂದರೆ ಅವರಿಗೆ ಸುಮಾರು 100 ಟನ್ ಕಾಫಿ ಬರ್ತಾ ಇದೆ ಅಂದರೆ ಒಂದು 50% ಅಂದರೆ 50 ಟನ್ ಕಾಫಿ ಸಿಪ್ಪೆ ಸಿಗ್ತದೆ. ಅದನ್ನೆಲ್ಲ ಕಾಂಪೋಸ್ಟ್ ಮಾಡಬೇಕು ಅಂತಂದರೆ ಒಂದು 2-3 ಎಕರೆನಲ್ಲಿ ಇವರು ತೊಟ್ಟಿಗಳನ್ನ ರೈಸ್ ಮಾಡಿಕೊಂಡು ವರ್ಷಕ್ಕೊಮ್ಮೆ ಬಳಸ್ಕೋಬೇಕಾಗುತ್ತೆ. ಆ ಥರ ಪದ್ಧತಿ ಪ್ರಯೋಗ ಮಾಡಿ ನೋಡಿದ್ವಿ. ಇದರಲ್ಲಿ ಪ್ರಮುಖವಾದ ಅಂಶ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ತೊಟ್ಟಿನಲ್ಲಿ ಹಾಕಿ ಕಾಂಪೋಸ್ಟ್ ಮಾಡಿ ಈ ವಿಧಾನ ಫಾಲೋ ಮಾಡಿದ್ರು ಕೂಡ, ಮತ್ತು ಒಂದು ಕಡೆ ಕಲ್ಲಿನ ಸ್ಟ್ಯಾಂಡು ಮಾಡಿ ಇನ್ನೊಂದು ಕಡೆ ತಡಕೆ ಕಟ್ಟಿ ಮಾಡಿಸಿದ್ವಿ, ಮತ್ತು ಬರೇ ತಡಕೆ ಕಟ್ಟಿ ಮಾಡಿಸಿದ್ವಿ. ಒಂದು ಸಲ ಆದರೆ ಒಂದು ಲೇಬರ್ ಲೈನಲ್ಲಿ ಪೂರ್ತಿ ಬಳಕೆ ಮಾಡಿಕೊಂಡು ಕಾಂಪೋಸ್ಟ್ ಮಾಡಿಸ್ತೀವಿ. ಈ ಥರ ನಾವು ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಕಾಂಪೋಸ್ಟ್ ಎಲ್ಲ 90 ದಿವಸಕ್ಕೆ ರೆಡಿ ಆಗುತ್ತೆ, ಎಲ್ಲದರಲ್ಲೂ ಅದೇ ಥರ ಆಗುತ್ತೆ. ಓಪನ್ ಆಗಿ ಮಾಡಿದ್ರು ಕೂಡ 90 ದಿವಸದಲ್ಲೇ ಬರುತ್ತೆ. ಈ ಕಲ್ಲು ಚಪ್ಪಡಿ ಬಳಕೆ ಮಾಡುವಂಥ ಖರ್ಚು ರೈತರಿಗೆ ಉಳಿದೋಗುತ್ತೆ. ಆಮೇಲೆ ಜಾಗ ಕೂಡ ಭಾಳಷ್ಟು ಬೇಕು. ತೋಟದಲ್ಲಿ ದಾರಿನಲ್ಲಿನೇ ಇದನ್ನು ಮಾಡ್ಕೋಬೋದು, ಅಥವಾ ಪಲ್ಪ್ ಮಾಡೋ ಪ್ರದೇಶದಲ್ಲಿ ಒಂದಷ್ಟು ಕ್ಲಿಯರ್ ಮಾಡಿಕೊಂಡು ಒಂದಷ್ಟು ಜಾಗನ ಒಂದು 4-5 ಗುಂಟೆನಲ್ಲಿ ಎಷ್ಟು ಸಿಕ್ತಿರ್ತೋ ಅಷ್ಟನ್ನು ಕಾಂಪೋಸ್ಟ್ ಮಾಡ್ಕೋಬೋದು. ಇದು ಈ ರೀತಿ ಮಾಡೋದು ವಿಭಿನ್ನವಾಗಿದೆ. ಅತ್ಯಂತ ಕಡಿಮೆ ಖರ್ಚಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಮ್ಗೆ ಯಾವ್ದು ಬೇಕೋ ಯಾವ ಥರ ಬೇಕೋ ಅದು. ಅಕಸ್ಮಾತ್ ಈಗ ಅಡಿಕೆ ತೋಟಕ್ಕೆ ಬಳಸ್ತೀವಿ ಅಂತಂದರೆ ಅಲ್ಲಿ ಬೋರಾನ್ ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅಡಿಕೆ ತೋಟಗಳಲ್ಲಿ. ಆವಾಗ ಮೈಕ್ರೋನ್ಯೂಟ್ರಿಯೆಂಟು ಏನು ಬೋರಾನ್ ಕೂಡ ಸೇರಿಸಿ ಕಾಂಪೋಸ್ಟ್ ಮಾಡ್ಬೋದು. ಎಕರೆಗೆ ಶಿಫಾರಸು ಮಾಡಿರೋಂಥ ಪ್ರಮಾಣನ ಕಾಂಪೋಸ್ಟ್ ಮೇಲೆ ಹಾಕಿದರೆ ಅವಾಗ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ಬೆಳೆಗೆ ಸಿಗೋಂಗೆ ಕನ್ಫರ್ಮ್ ಮಾಡುತ್ತೆ. ಹೀಗೆ ನಾನಾ ವಿಧಾನಗಳಲ್ಲಿ ಮಾಡಿದ್ವಿ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರಲ್ಲಿ ಸಮಸ್ಯೆಗೆ ಅನುಗುಣವಾಗಿ ಕಾಂಪೋಸ್ಟ್ನ ತಯಾರು ಮಾಡ್ಕೋಬೋದು. ಸರಳವಾಗಿದೆ ಮತ್ತು ಉಪಯುಕ್ತವಾಗಿದೆ. ಮತ್ತು ಇದರಲ್ಲಿ ಏನು ಅನುಮಾನಗಳು ಅಥವಾ ಏನೇನೋ ಗೊಂದಲಗಳು ಈ ಕಾರ್ಯಕ್ರಮ ಕೇಳಿದ ಬಳಿಕ ಕಾಣಲಿಕ್ಕಿಲ್ಲ. ಒಳ್ಳೆ ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಜಿ ಆರ್ ಪೆನ್ನಬಳಸ್ವಾಮಿ ಅವರೇ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಮಲೆನಾಡು ಕಾಂಪೋಸ್ಟ್ ಪದ್ಧತಿ ಈ ಕುರಿತಂತೆ ಸಲಹೆಗಳನ್ನು ಮುಂದಿಟ್ಟವರು, ಏನೇನು ಕ್ರಮಗಳನ್ನು ಪಾಲಿಸಬೇಕನ್ನೋ ಒಂದು ವಿಷಯವನ್ನು ಪ್ರಸ್ತಾಪಿಸಿದವರು ಡಾಕ್ಟರ್ ಜಿ ಆರ್ ಪೆನ್ನಬಳಸ್ವಾಮಿ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ನಾವು ಎಷ್ಟು ಕೊಟ್ಟರೂ ಸಾಲದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ರೈತರ ಬಳಿ ದನಕರುಗಳಿಲ್ಲ, ಮೇಕೆ ಆಡುಗಳು ಇಲ್ಲ, ಕೋಳಿಗಳನ್ನು ಎಷ್ಟೋ ಜನ ಸಾಕ್ಲಿಕ್ಕಾಗ್ತಾ ಇಲ್ಲ. ವಾಣಿಜ್ಯ ಮಟ್ಟದಲ್ಲಿ ಕೆಲವು ಜನ ರೈತರು ಕೋಳಿಗಳನ್ನು, ಹಸುಗಳನ್ನು, ಕುರಿಗಳನ್ನು, ಮೇಕೆಗಳನ್ನು 10-20 ಯಾಕೆ 50-100 ತನಕ ಅಥವಾ 500-1,000 ತನಕ ಸಾಕೋದಿದೆ. ಈ ಹಿಂದೆಲ್ಲ ನಾಡತಳಿ ಹಸುಗಳನ್ನು, ಪ್ರಾಣಿಗಳನ್ನು ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಸಾಕಲಾಗ್ತಾ ಇತ್ತು. ಬೆಳಗ್ಗೆ ತಿಂಡಿ ಆದ ತಕ್ಷಣ ಅಥವಾ 7-8 ಗಂಟೆಯ ನಂತರ 11 ಗಂಟೆ ಒಳಗೆ ಓಣಿ ತುಂಬ ಹಸುಗಳು, ಎಮ್ಮೆಗಳು ಅಡ್ಡಾಡಿಕೊಂಡು ಮೇಲಿಕ್ಕೆ ಹೋಗ್ತಾಯಿದ್ದು. ಒಬ್ಬರು ಇಬ್ಬರು 100-100 ದನಕರುಗಳನ್ನು ಸಾಕಲಿಕ್ಕೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾ ಇದ್ರು. 10-6 ಮನೆಗಳ ದನಕರುಗಳನ್ನು ಒಟ್ಟೊಟ್ಟಿಗೆ ಸೇರಿಸಿ ಮೇಯಿಸ್ಕೊಂಡು ಬರ್ತಾಯಿದ್ರು. ಆದರೆ ಈಗ ಒಬ್ಬೊಬ್ಬರೇ ಒಂದೊಂದು ಎರಡೆರಡು ಹಸುಗಳನ್ನು ಎಮ್ಮೆಗಳನ್ನು ಸಾಕಿಕೊಳ್ಳೋದಿದೆ, ಅಥವಾ ಅವು ಇಲ್ದಲ್ಲೇ ನಡೆಯುತ್ತಂತನ್ಕೊಂಡು ಬೇಸಾಯ ಮಾಡೋದಿದೆ. ಕೇಳೋಗರೆ, ನಮಗಿರುವ ಎಷ್ಟೇ ಜಮೀನಾದ್ರೂ ಅದು ಫಲವತ್ತಾಗಿದ್ದರೆ ನಮ್ಮ ಬದುಕು ಹಸನಾಗಿದೆ ಅಂತ ಅರ್ಥ. ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಅವಲಂಬನೆ ಆದಷ್ಟು ಅಪಾಯಗಳು ಕಾದಿದ್ದೇವೆ ಅಂತನ್ಕೊಂಡು ನಾವು ತಿಳ್ಕೊಳ್ಳೇಬೇಕು. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಚೆನ್ನಾಗಿ ನಡಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನು ತಪ್ಪದೇ ಪೂರೈಕೆ ಮಾಡಬೇಕು. ಸಗಣಿ ಗೊಬ್ಬರ ಅಲ್ಲದೇ ಹಸಿರೆಲೆ ಗೊಬ್ಬರ, ಮರಗಿಡಗಳ ತರಗು, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆ, ಹಿಂಡಿ ಗೊಬ್ಬರಗಳು, ಹೀಗೆ ಹತ್ತಾರು ಮೂಲಗಳನ್ನು ನಾವು ಹುಡುಕಂತ ಹೋದರೆ ಸಿಕ್ಕೇ ಸಿಗ್ತವೆ. ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರಗಳನ್ನು ಮಾಡ್ತಾ ಭೂಮಿಗೆ ಹಾಕ್ತಾ ಹೋದರೆ ನಾವು ಅಂದುಕೊಂಡದಕ್ಕಿಂತ ಬೆಳೆ ಉತ್ತಮವಾಗಿ ಬರ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಆಗುವ ವ್ಯತ್ಯಾಸಗಳನ್ನು ಮಣ್ಣು ನಿಭಾಯಿಸುತ್ತೆ. ಬೆಳೆ ಬಾಳಿಕೆ ಬರುತ್ತೆ, ಆ ಬೆಳೆಯ ಉತ್ಪನ್ನ ಚೆನ್ನಾಗಿರುತ್ತೆ, ಹಾಗೆ ರೋಗಕೀಟಗಳ ಬಾಧೆಯು ಕಡಿಮೆ ಇರುತ್ತದೆ ಅಥವಾ ನಿಮಗೆ ಕಾಣೋದಿಲ್ಲ. ಕೇಳುಗರೆ, ಸಾವಯವ ಗೊಬ್ಬರ ಕುರಿತಂತೆ ಈಗ ಒಂದು ನಿಮಗೆ ಹಾಡನ್ನು ಪ್ರಸಾರ ಮಾಡ್ತಿದ್ದೀವಿ. ಆಲಿಸ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಸಾವಯವ ಗೊಬ್ಬರದ ಮಹತ್ವ ಏನೆಂಬುದು ಅರ್ಥವಾಗ್ತದೆ. ಈ ಹಾಡನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಬಿ ಎ ಗಣೇಶ್, ರಚನೆ ಡಾಕ್ಟರ್ ವಿಜಯ ಅಂಗಡಿ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತದೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತದೆ ರೈತನ ಏಳಿಗೆ. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ. ಗೊಬ್ಬರದ ಅಂಶಗಳನ್ನು ಪೂರೈಸಲು ಲಾಭಗಳಿವೆ. ಸಾವಯವ ಗೊಬ್ಬರಗಳಿಂದ ಹಲವು ಲಾಭಗಳಿವೆ. ಈ ಜೈವಿಕ ಪದ್ಧತಿಗಳು ಸಮಸ್ಯೆಗಳನ್ನು ನಿವಾರಿಸುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಪಾಲಿಸಿರಿ ಜೈವಿಕ ಪದ್ಧತಿಗಳನ್ನು, ಪಾಲಿಸಿರಿ ಜೈವಿಕ ಪದ್ಧತಿಗಳನ್ನು, ಕಾಣಿರಿ ಹತ್ತಾರು ಅನುಕೂಲಗಳನ್ನು, ಕಾಣಿರಿ ಹತ್ತಾರು ಅನುಕೂಲಗಳನ್ನು. ಜಯವಾಗಲಿ ಬದುಕಿಗೆ, ಒಳಿತಾಗಲಿ ಪರಿಸರಕ್ಕೆ, ಜಯವಾಗಲಿ ಬದುಕಿಗೆ, ಒಳಿತಾಗಲಿ ಪರಿಸರಕ್ಕೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ, ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಇಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ನಾಳಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಮತ್ತು ಭತ್ತದ ಬೇಸಾಯದಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ತಾಳತ್ತಮನೆ ಕಾಟಕೇರಿಯ ಚೆಟ್ಟೋಳಿರ ಎಂ ನಂದಕುಮಾರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,700 ರೂಪಾಯಿಂದ 13,800 ರೂಪಾಯಿ, ಅರೇಬಿಕಾ ಚೆರಿ 6,750 ರೂಪಾಯಿಂದ 7,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,250 ರೂಪಾಯಿಂದ 8,300 ರೂಪಾಯಿ, ರೊಬೆಸ್ಟಾ ಚೆರಿ 4,200 ರೂಪಾಯಿಂದ 4,250 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಂದ 48,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 48,000 ರೂಪಾಯಿಂದ 52,000 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೆಳಗಡೆ ಸಮಯ ಈಗ 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ವೇದಿಕೆ ಹಂಗೆ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕುಶಾಲನಗರ, ಈ ಎಲ್ಲವರ ಕೂಡುಕೂಟಲಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿಪೇಟೆನ ವೈದ್ಯಕೀಯ ಕಾಲೇಜಿನ ಸಭಾಮಂಡಳಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ರೇಣುಕಾಂಬ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಇದೇ ತಿಂಗಳ 19 ಶಿವಯೋಗಿ ಸಿದ್ದರಾಮ ಮತ್ತೆ ಮಹಾಯೋಗಿ ವೇಮನ ಜಯಂತಿನ ಮಡಿಕೇರಿ ಭಾರತೀಯ ವಿದ್ಯಾಭವನದಲ್ಲಿ ಆಚರಣೆ ಮಾಡಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿರೋ. ಹಂಗೆ ಅಂಬಿಗರ ಚೌಡಯ್ಯ ಜಯಂತಿನ ಇದೇ 21 ಹಾರಂಗಿ ಇಲ್ಲರೆ ಶಿರಂಗಲ ಗ್ರಾಮದಲ್ಲಿ ನಡೆಸಿಕೆ ತೀರ್ಮಾನ ಮಾಡಿದೋ. ಬರುವ ತಿಂಗಳ 11 ಮಡಿವಾಳ ಮಾಚಿದೇವ ಜಯಂತಿನ ಮಡಿಕೇರಿ ದಾಸವಾಳ ರಸ್ತೆ ಹತ್ತಿರ ಇರುವ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಂಗೆ ಸವಿತಾ ಮಹರ್ಷಿ ಜಯಂತಿನ ಫೆಬ್ರವರಿ ತಾರೀಕು 27ಕ್ಕೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಂಡಿ ನಡೆಸಿಕೆ ತೀರ್ಮಾನ ಮಾಡಿರೋ. ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗ ಮಾತಾಡಿ, ಸರ್ಕಾರದ ನಿಯಮದಂಗೆ ಜಯಂತಿನ ನಡೆಸೋಕ್ಕೂ ಶಿಷ್ಟಾಚಾರನ ಪಾಲನೆ ಮಾಡೋಕ್ಕೂ ಜಿಲ್ಲಾಡಳಿತದೊಟ್ಟಿಗೆ ಸಮಾಜದೆಲ್ಲವೂ ಕೈ ಜೋಡಿಸೋಕುತ್ತಾ ಹೇಳ್ದು. ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದವು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ ಬರುವ ತಿಂಗಳ ಫೆಬ್ರವರಿ ತಾರೀಕು 11ಕ್ಕೆ ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಮೆಗಾ ಲೋಕ ಅದಾಲತ್ ನಡೆದಿರುತ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಸಾದವು ತಿಳಿಸಿದರು. ಕೇಂದ್ರ ಸರ್ಕಾರದ ಸೂಚನೆಗೆ 2022-23 ಸಾಲಿಗೆ ರೈತರಿಂದ ಕನಿಷ್ಠ ಬೆಂಬಲ ಕ್ರಯ ಯೋಜನೆಯಲ್ಲಿ ಭತ್ತ ಮತ್ತು ರಾಗಿನ ತಗೊಳ್ತಾವಳು. ಡಿಸೆಂಬರ್ 15 ರೈತರ ನೋಂದಣಿ ಕೆಲಸ ಸುರಾಟುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಇದೇ ತಿಂಗಳ 13-24 ಮಟ್ಟ ಜಿಲ್ಲಾನ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮಹಿಳಾ ಸಂತಾನಹರಣ, ಲ್ಯಾಪ್ರೋಸ್ಕೋಪಿಕ್ ಮತ್ತು ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ಏರ್ಪಾಡಾಟುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿದರು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 6ನೇ ಕ್ಲಾಸಿಗೆ ಸೇರಿಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. ಆನ್ಲೈನ್ಲಿ ಅರ್ಜಿ ಹಾಕಿಕೆ ಇದೇ ತಿಂಗಳ 31 ಆಖೇರಿ ದಿನ. ಪ್ರವೇಶ ಪರೀಕ್ಷೆ 29 ನಡೆದಿತ್ತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವರು ತಿಳಿಸಿದರು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿ ವರ್ಷದಂಗೆ ಈ ಸಲನೂ ಎಸ್ಎಸ್ಎಲ್ಸಿಲಿ ಗ್ರಾಮೀಣ ವಿಭಾಗಲಿ 85% ಮೇಲೆ, ಹಂಗೆ ನಗರ ವಿಭಾಗಲಿ 90% ಮೇಲೆ ಅಂಕ ತಗೊಂಡ ಮಕ್ಕಳಿಗೆ ಪಿಯುಸಿ ಹಂಗೆ ಪದವಿ ತರಗತಿಲಿ ಜಾಸ್ತಿ ಅಂಕ ತಗೊಂಡೋಕೆ, ಮತ್ತು ಸಿಇಟಿಲಿ 1000 ಅಂಕದೊಳಗೆ, ನೀಟ್ಲಿ ರಾಷ್ಟ್ರಮಟ್ಟಲಿ 5000 ಅಂಕ ಪಡ್ಕೊಂಡ ಗೌಡ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಕೊಡುಗೆ, ಹಂಗೆ ವೈದ್ಯಕೀಯ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಲಿ ರ್ಯಾಂಕ್ ತಗೊಂಡೋಕೆ, ಕಲೆ ಕ್ರೀಡೆ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋಕೆ ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಸರಿಯಾದ ದಾಖಲಾತಿಗೊಟ್ಟಿಗೆ ಅರ್ಜಿ ಹಾಕಿಕೆ ಇದೇ ತಿಂಗಳ 15 ಆಖೇರಿ ದಿನ. ಮೂರ್ನಾಡು ವಿದ್ಯಾಸಂಸ್ಥೆ ಹಂಗೆ ಕೊಡಗು, ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರಸ್ತೆ ಮಡಿಕೇರಿ ಇವರ ಕೂಡುಕೂಟಲಿ 4/12 ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಮುಟ ಮೂರ್ನಾಡು ವಿದ್ಯಾಸಂಸ್ಥೆಯಲ್ಲಿ ಪುಕ್ಸಟೆ ಕಣ್ಣಿನ ತಪಾಸಣೆ ಹಂಗೆ ಚಿಕಿತ್ಸೆ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳಕ್ಕೆ. ಸ್ವಾಮಿ ವಿವೇಕಾನಂದರ 161ನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ಗೋಣಿಕೊಪ್ಪದ ಸಂಪೂರ್ಣ ಸ್ವಸ್ಥ ಯೋಗ ಕೇಂದ್ರದ ಕಡೆಯಿಂದ 4/12 ಕೈಕೇರಿನ ಶ್ರೀ ಭಗವತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 9:00 ಮಧ್ಯಾಹ್ನ 1:00 ಮುಟ ಸೂರ್ಯ ನಮಸ್ಕಾರ ಚಾಲೆಂಜ್ ಪೈಪೋಟಿ ಏರ್ಪಾಡಾಟು. ವಿರಾಜಪೇಟ್ಲಿರುವ ECHS ಪಾಲಿ ಕ್ಲಿನಿಕ್ನ ಡಾಕ್ಟರ್ಗ ನಾಳೆ ಇರ್ದುರೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ 4/12 ಮಧ್ಯಾಹ್ನ 2:00 ಮೇಲೆ ಮನರ ಕೆಲಸ ಇರದರಿಂದ ದೇವಸ್ಥಾನಕ್ಕೆ ಭಕ್ತರಿಗೆ ಹೋಗಿ ಅವಕಾಶ ಇರದುರೆತ್ತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಡು. 2022-23 ಸಾಲಿನ ಡಿಸೆಂಬರ್ ಆಖೀರಿವರೆಗಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ KDP ಸಭೆ ಇದೇ ತಿಂಗಳ 18 ಮಧ್ಯಾಹ್ನ 3:00 ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತಿನ ಸಭಾಪಡೆಯಲ್ಲಿ ನಡೆದಿದೆ. ದಕ್ಷಿಣ ಕೊಡಗಲ್ಲಿ ಮತ್ತೊಮ್ಮೆ ಹುಲಿ ಕಾಟ ಸುರಾಟು. ಬಲ್ಲೆಮಂಡೂರು ಗ್ರಾಮದ ಚೇಂದಿರ ಸುರೇಶ್ ಅವಕ್ಕೆ ಸೇರಿದ ಎಮ್ಮೆನ ಹುಲಿ ಕೊಂದು ಹಾಕಿದ ವರದಿಯಾಟು. ಅರಣ್ಯ ಇಲಾಖೆಯು ತಕ್ಷಣ ಎಚ್ಚರ ತಗೊಂಡು ಹುಲಿನ ಹಿಡಿಯಕ್ಕೆ ಕ್ರಮ ತಗೊಳ್ಳೋಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಶ್ರೀ ಕಾಗರಮ್ಮೆ ಕೊಡವ ಮತ್ತು ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಮಡಿಕೇರಿ ಇದರ ವತಿಯಿಂದ ನಡೆಸಿಕೊಂಡು ಬರುತ್ತಿರುವ ವಾರ್ಷಿಕ ಪೂಜಾ ಕಾರ್ಯ ಇದೇ 15ರಂದು ಭಾನುವಾರ ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಟ್ರಸ್ಟ್ನ ಜಾಗದಲ್ಲಿ ನಡೆಯಲಿದ್ದು ಅಂದು ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ಚಂಡಿಕಾ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಬಗಂಡೇಶ್ವರ ದೇವರ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕ ಮಂತ್ರ ಪಠಣ ನಡೆಯಲಿದೆ. ನಾಡಿನ ಸರ್ವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನೂತನ ಯುಗಕ್ಕೆ ಹೊಳಪು ನೀಡುತ್ತಿರುವ ಡೈಮಂಡ್ ಆಭರಣಗಳ ಅತಿ ನೂತನ ಡಿಸೈನ್ಸ್ ಮೈಸೂರಿನ ತನಿಷ್ಕ್ನಲ್ಲಿ. ನೀವು ಖರೀದಿಸುವ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಇದೀಗ ಅಪ್ ಟು 20% ಆಫ್. ಇದಲ್ಲದೆ ಇನ್ನೂ ಹಲವು ಆಕರ್ಷಕ ಕೊಡುಗೆಗಳು ನಿಮಗಾಗಿ. ಕಂಡೀಷನ್ ಸಪ್ಲೈ. ಸಂಭ್ರಮಗಳಿಗೆ ಮತ್ತಷ್ಟು ಹೊಳಪು ನೀಡಲಿದೆ ತನಿಷ್ಕ್ನ ವಜ್ರಾಭರಣಗಳು. ತನಿಷ್ಕ್ ನಿಯರ್ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್ ಮೈಸೂರ್. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡನ್ ಡೈಮಂಡ್ಸ್ ವಿರಾಜಪೇಟೆ. ಅಲ್ಲರಿ, ನೆಕ್ಸ್ಟ್ ವೀಕ್ ಫಂಕ್ಷನ್, ನನ್ ಶಾಪಿಂಗ್ ಅಂತೂ ಆಗೋಯ್ತು. ನಿಮ್ಗೆ ಮಗನ್ಗೆ ಡ್ರೆಸ್ ಯಾವಾಗ ತಗೊಳ್ತೀರಾ? ಇಷ್ಟು ದಿನ ತಗೊಳ್ದೆ ವೇಟ್ ಮಾಡಿದ್ದು ಒಳ್ಳೇದೇ ಆಯ್ತು. ವಿರಾಜಪೇಟೆಯ ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್ ನಲ್ಲಿ ಇದುವರೆಗೆ ಎಲ್ಲೂ ನೀಡಿರದಂತಹ ಅಮೋಘ ಆಫರ್ ಇದೆ. ಬೈ ಟೂ ಗೆಟ್ ಒನ್ ಫ್ರೀ, ಬೈ ತ್ರೀ ಗೆಟ್ ತ್ರೀ ಫ್ರೀ, ಇದಲ್ದೆ ಹಲವು ಆಫರ್ ಕೂಡ ಇದೆಯಂತೆ. ಅಲ್ಲೇ ತಗೊಂಡ್ರಾಯ್ತು. ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಸ್ಕಿನ್ ಅಂಡ್ ಹೇರ್ ಕೇರ್ ಸೆಂಟರ್, ಬೈಪಾಸ್ ರೋಡ್, ಗುಣಿಕೊಪ್ಪ. ಇಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ದಿವ್ಯಾ ಮುನ್ನಪ್ಪ ಅವರು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಸಂದರ್ಶನಕ್ಕೆ ಲಭ್ಯರಿದ್ದಾರೆ. ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ 0827424898. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಸುಂಟಿಕೊಪ್ಪ ಹೊಸ ಬಡಾವಣೆ ನಿವಾಸಿ ಅಮೆಮನೆ ಗಣೇಶ್ ಅವರು ಇಂದು ಬೆಳಗ್ಗೆ ನಿಧನರಾದರು. 75 ವರ್ಷ ಪ್ರಾಯದ ಅಮೆಮನೆ ಗಣೇಶ್ ಅವರ ಅಂತ್ಯಕ್ರಿಯೆ ನಾಳೆ ಚಟ್ಟಿಮಾನಿಯಲ್ಲಿರುವ ಐನ್ ಮನೆಯಲ್ಲಿ ನಡೆಯಲಿದೆ. ಕುಮಟೂರು ಕಾಯಿಮಾನಿ ಕಾರ್ಲಾಣ, ಬೊಜ್ಜಂಗಡ ಪಿ ಸುಬ್ರಹ್ಮಣಿ ಮಾದಪ್ಪ ಐಂಡಪೊಣ್ಣು ಶೈಲಾ ಪೂವಮ್ಮ ಇಂದು ಮರಣಪಟ್ಟಿತು. 55 ವಯತ್ರ ಬೊಜ್ಜಂಗಡ ಶೈಲಾ ಪೂವಮ್ಮ ತಾಮನೆ ಮಲ್ಲೆಂಗಡ ಐಂಡ ಆಖಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೂ ಸ್ವಂತ ಮನೆಯಲ್ಲಿ ನಡಪ. ಸುಂಟಿಕೊಪ್ಪ ನಾಕೂರು ಶಿರಂಗಲ ಗ್ರಾಮದ ಎಸ್ಎಸ್ ಪಂಚಾಕ್ಷರಿ ಅವರ ತಾಯಿ ಲಲಿತಮ್ಮ ಇಂದು ನಿಧನರಾದರು. 93 ವರ್ಷ ಪ್ರಾಯದ ಲಲಿತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ. ಇಬ್ನಿಳವಾಡಿ ಗ್ರಾಮ ನೀರುಕೊಲ್ಲಿ ನಿವಾಸಿ ದಿವಂಗತ ಭೈರರವರ ಪತ್ನಿ ಎಚ್ಬಿ ಗಂಗೆ ಇಂದು ನಿಧನರಾದರು. 85 ವರ್ಷ ಪ್ರಾಯದ ಎಚ್ಬಿ ಗಂಗೆ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಇದೇ ತಿಂಗಳ 19ರಂದು ಜಿಲ್ಲಾಡಳಿತದ ಆಧಾರದಲ್ಲಿ ಶಿವಯೋಗಿ ಸಿದ್ದರಾಮ ಪಿಂಜ, ಮಹಾಯೋಗಿ ವೇಮನ ಪುಟ್ಟನ ಮೇಲಾಚರಣೆ. ಮಡಿಕೇರಿಯಲ್ಲುಳ್ಳ ಸಾಯಿ ಕೇಂದ್ರತರ ಕ್ರೀಡಾ ವಸತಿ ನಿಲಯಕ್ಕೆ ಇದೇ ತಿಂಗಳ 12 ಪಿಂಜ 13ರಂದು ಹಾಕಿ ಕಳಿಕೆ ಮೂಡಿ ಮಕ್ಕಳ ಆಯ್ಕೆ. ಸುದ್ದಿ ವಿವರ. ಇದೇ ತಿಂಗಳ 19ರಂದು ಶಿವಯೋಗಿ ಸಿದ್ದರಾಮ ಪಿಂಜ, ಮಹಾಯೋಗಿ ವೇಮನ ಪುಟ್ಟನ ಮೇಲಾಚರಣೆ ಮಡಿಕೇರಿಯಲ್ಲುಳ್ಳ ಭಾರತೀಯ ವಿದ್ಯಾಭವನಕ್ಕೆ ನಡೆತೋಕ ತೀರ್ಮಾನ ಮಾಡಿತೆಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಎಂಗಡ ಕೊರವು ಕಾರ್ಯಕ್ಕೆ ನಡೆದ ಸಭೆಯಲ್ಲಿ ಎಣ್ಣಿತು. ಇಂದು ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಮಾಡಿದವು. ಅನ್ನನೆ ಅಂಬಿಗರ ಚೌಡಯ್ಯ ಎಂಗಡ ಪುಟ್ಟನಮ್ಮನ ಆಚರಣೆನ ಹಾರಂಗಿ ಇಲ್ಲೆಂಗೆ ಶ್ರೀರಂಗಾರದಲ್ಲಿ ಇದೇ ತಿಂಗಳ 21ರಂದು ನಡೆತೋಕ ತೀರ್ಮಾನ ಮಾಡಿತೆಂದು ಎಣ್ಣಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಹಾರ ಪಿಂಜ, ನಾಗರಿಕ ಸರಬರಾಜು ಇಲಾಖೆ, ಜಿಲ್ಲಾ ಗ್ರಾಹಕರ ವೇದಿಕೆ ಪಿಂಜ, ಜಿಲ್ಲಾ ಗ್ರಾಹಕಂಗಡ ಮಾಹಿತಿ ಕೇಂದ್ರ ಕುಶಾಲನಗರ ಇಂಗಡ ಕೂಡುಕೂಟತೆ. ನಾಳೆ ಮಜ್ಜಾನತ್ರ ಮೀದ 3 ಗಂಟೆಗೆ ಮಡಿಕೇರಿರ ವೈದ್ಯಕೀಯ ಕಾಲೇಜು ಸಭಾ ಬಾಡಿಲು ರಾಷ್ಟ್ರೀಯ ಗ್ರಾಹಕಂಗಡ ದಿನಾಚರಣೆ ನಡಪ.